ಆಗಿ ನಮ್ಮ ಕಂಪನಿ ಬಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ರಚನೆಯಾದಂತಹ ರೈತ ಉತ್ಪಾದಕರ ಕಂಪನಿ. ನಮ್ಮ ಸಂಪನ್ಮೂಲ ಸಂಸ್ಥೆ ಬಂದು ಗ್ರಾಮ್ಸ್ ಲಿಂಕ್ಸ್ಕೋರು. ನಮ್ಮ ರೈತ ಉತ್ಪಾದಕರ ಕಂಪನಿ ಬೆಳೆಯುವುದರಲ್ಲಿ ಇವರ ಬೆಂಬಲವನ್ನು ಸಾಕಷ್ಟು ನೀಡಿದ್ದಾರೆ ಸಂಪನ್ಮೂಲ ಸಂಸ್ಥೆ ಗ್ರಾಮ್ಸ್ ಲಿಂಕ್ಸ್ಕೋರ್ ಅವರು. ಹಾಗೆ ನಾವು ನಮ್ಮ ರೈತ ಉತ್ಪಾದಕರ ಕಂಪನಿಯಲ್ಲಿ ಇನ್ಪುಟ್ ಔಟ್ಪುಟ್ ಬಿಸ್ನೆಸ್ ಎಲ್ಲ ತರ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ಇನ್ಪುಟ್ ಬಿಸ್ನೆಸ್ ಬಂದು ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಅಂಡ್ ಫರ್ಟಿಲೈಸರ್ಸ್, ಸೀಡ್ಸು ಎಲ್ಲಾನು ಕಡಿಮೆ ದರದಲ್ಲಿ ಗುಡ್ ಕ್ವಾಲಿಟಿ ಅನ್ನ ರೈತರಿಗೆ ತಲುಪಿಸುವಂತಹ ಸೇವೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ರೈತ ಉತ್ಪಾದಕರ ಕಂಪನಿಗೆ ಮಣ್ಣಿನ ಪರೀಕ್ಷೆ ಕೇಂದ್ರ ಬಂದಿದೆ, ಅದರಿಂದ ಆಗತಕ್ಕಂತ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಕೃಷಿಕ ರೈತ ಉತ್ಪಾದಕರ ಕಂಪನಿಯೇ ಟೋಟಲ್ ಎಷ್ಟು ಷೇರು ಸದಸ್ಯರು ಇದ್ದಾರೆ ಅಂದ್ರೆ ಅರೌಂಡ್ ಅಂದ್ರೆ 850 ಜನ, ಇಲ್ಲಿಯವರೆಗೂ 850 ಜನ ಷೇರು ಸದಸ್ಯರಾಗಿದ್ದಾರೆ. ಮತ್ತೆ ನಮ್ಮ ಕಂಪನಿಗೆ ಟ್ರ್ಯಾಕ್ಟರ್ ಕೂಡ ಬಂದಿದೆ, ಅದರಿಂದ ಎಲ್ಲಾ ಸೌಲಭ್ಯಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಮತ್ತು ಪಲ್ವರೈಸರ್ ಮಷಿನ್, ಇದು ಕಲ್ಯಾಣ ಕರ್ನಾಟಕದ ಯೋಜನೆ ಅಡಿ ಬಂದ ಸಬ್ಸಿಡಿಯಲ್ಲಿ ಸಿಕ್ಕಂತಹ ಪಲ್ವರೈಸರ್ ಮಷಿನ್ ಕೂಡ ನಮಗೆ ನಮ್ಮ ಕಂಪನಿಗೆ ಬಂದಿದೆ. ಇದರಿಂದ ಕೂಡ ನಮ್ಮ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಬಂದಿದೆ. ಹಾಗಾಗಿ ಎಲ್ಲಾ ತರದ ಸೌಲಭ್ಯಗಳನ್ನು ನಮ್ಮ ರೈತರಿಗೆ ಒದಗಿಸ್ತಾ ಇದ್ದೀವಿ. ಎಲ್ಲಾ ತರ ವಿಷಯಗಳನ್ನು ನಾವು ಹೇಳ್ಕೊಡ್ತಾ ಇದೀವಿ. ಅವರಿಗೆ ಯಾವುದೇ ತರ ತೊಂದರೆಗಳು ಬಂದ್ರು, ಇನ್ ಕೇಸ್ ಯಾವುದೇ ರೋಗ ರುಜಿನಗಳು ಬಂದ್ರು, ನಾವು ಹೊಲಕ್ಕೆ ಹೋಗಿ ಭೇಟಿ ಮಾಡಿ ಅದಕ್ಕೆ ಏನ್ ಪರಿಹಾರ ನೀಡುವಂತದ್ದನ್ನು ನಮಗೆ ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸೈಂಟಿಸ್ಟ್ ಅಂತವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನ್ ಪರಿಹಾರ ಒದಗಿಸ್ಕೊಡ್ಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ನಮ್ಮ ಭಾಗದಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿಯಿಂದ ಎಲ್ಲಾ ರೈತರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಮ ರೈತ ಉತ್ಪಾದಕ ಕಂಪನಿ ಪ್ರಾರಂಭವಾಗಿ 1.5 ವರ್ಷ ಆಯ್ತು. ತಾವ್ ಹೇಳಿದಾಗ 850 ಜನ ಸದಸ್ಯರಾಗಿದ್ದಾರೆ ರೈತರು ಅಂತಕ್ಕಂತ ವಿಚಾರ ಹೇಳಿದ್ರಿ. ಒಬ್ಬ ಸದಸ್ಯರಿಂದ ಎಷ್ಟು ಷೇರು ಬಂಡವಾಳ ಇದೆ, ಜೊತೆಗೆ ನಿಮ್ದು ಏನು ಸ್ಪಾನ್ಸರ್ ಗ್ರಾಮ ಸಂಸ್ಥೆ ಇದೆ, ನಿಮ್ಮ ಒಂದು ಉತ್ಪಾದಕ ಕಂಪನಿ ಸ್ಪಾನ್ಸರ್ ಅಂತ ಹೇಳ್ಬಹುದು, ಸರ್ಕಾರದಿಂದ ಯಾವ ರೀತಿ ಮತ್ತು ಪ್ರೋತ್ಸಾಹಗಳು ಬಂದಿದ್ದಾವೆ? ಒಬ್ಬ ಷೇರು ಸದಸ್ಯರಿಗೆ ನಾವು ಹಾಕೋದು ಎಷ್ಟು ಅಂದ್ರೆ 1,000 ರೂಪಾಯಿ. ಒಬ್ಬ ಷೇರು ಸದಸ್ಯ 1,000 ರೂಪಾಯಿ ಕೊಟ್ಟು ನಮ್ಮಲ್ಲಿ ನೋಂದಣಿ ಮಾಡಿಸಿದ್ರೆ ಅದರಲ್ಲಿ ಅವರು ಎಷ್ಟು ಲಾಸ್ಟ್ ವರೆಗೂ ಈ ಕಂಪನಿ ಎಲ್ಲಿಂದ ಎಲ್ಲಿ ತನ ಇರುತ್ತೋ ಅಲ್ಲಿ ತನೂ ಅವರು ಮೆಂಬರ್ ಆಗಿ ಇರ್ತಾರೆ. ಇದರಲ್ಲಿ ಏನು ಮತ್ತೆ ವಾಪಸ್ ಕೊಡುವಂತದ್ದು ಏನಿರಲ್ಲ. ಅವರು ಲಾಸ್ಟ್ ವರೆಗೂ ಇಲ್ಲಿ ಏನೇನ್ ಸೌಲಭ್ಯಗಳು ಸಿಗ್ತಾವ ಅವನ್ನೆಲ್ಲ ತಗೋಬಹುದು. ಮತ್ತೆ ನಮಗೆ 500 ಆದ್ರೆ ಇಕ್ವಿಟಿ ಗ್ರಾಂಟ್ ಬರುತ್ತೆ. ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಈಗಾಗಲೇ ನಮ್ಮ ಕಂಪನಿಗೆ 500,000 ತೆಗೆದುಕೊಂಡಿದ್ದೇವೆ ಒಂದು 6 ತಿಂಗಳ ಹಿಂದೆ. ಮತ್ತೆ ಇವಾಗ ಇನ್ನು 1,000 ಮೇಲೆ ದಾಟಿದ್ರೆ ಇನ್ನೂ 500,000 ಬರುತ್ತೆ. ಈಗ ಅದಕ್ಕಾಗಿ ಇನ್ನು ಶೇರ್ ಮೆಂಬರ್ ಮಾಡಿಸ್ತಾ ಇದ್ದೀವಿ. ಆದಷ್ಟು ಬೇಗ ಅದನ್ನು ಒಂದು ಗ್ರಾಂಟ್ ಇಕ್ವಿಟಿ ಗ್ರಾಂಟ್ ತಗೊಂಡು ಇನ್ನು ಮುಂದಿನ ದಿನಗಳಲ್ಲಿ ಡಿ ಸ್ಟೋನರ್ ಮಷಿನ್ ಪ್ರೊಸೆಸಿಂಗ್ ಯೂನಿಟ್ ಹಾಕುವಂತ ಯೋಜನೆ ಇದೆ. ಮತ್ತು ದಾಲ್ ಮಿಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಅವೆಲ್ಲ ಹಾಕಿ ಆಮೇಲೆ ಎಣ್ಣೆಗಾಣ ಎಲ್ಲ ಒಟ್ಟ ರೈತ ಉತ್ಪಾದಕರ ಕಂಪನಿಗೆ ಬಂದ್ರೆ ಎಲ್ಲಾನು ಮುಗಿಸ್ಕೊಂಡೆ ಹೋಗ್ಬೇಕಂದ್ರೆ ಇಲ್ಲಿ ಸೀಡ್ಸ್ ಫರ್ಟಿಲೈಸರ್ಸ್ ಅವ್ರಿಗೇನು. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಔಟ್ಪುಟ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿ ಆಲ್ರೆಡಿ ಫ್ಲಿಪ್ಕಾರ್ಟ್ ಅವ್ರ ಜೊತೆ ಲಿಂಕೇಜ್ ಕೂಡ ಆಗಿದೆ. ಒಂದು 50 ಟನ್ ಕಡ್ಲಿ ಮತ್ತೆ ತೊಗರಿ ಎಲ್ಲ ಕಳಿಸಿದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ನಮ್ಮ ರೈತ ಉತ್ಪಾದಕರ ಕಂಪನಿಯಲ್ಲಿ ನಮ್ಮ ರೈತರು ಏನೇನು ಬೆಳೆದಿರ್ತಾರ ಎಲ್ಲಾನು ನಮ್ಮ ಕಂಪನಿಯಲ್ಲೇ ತಗೊಂಡು ನಮ್ಮ ಕಂಪನಿಯಿಂದನೇ ನಾವು ಇದ್ದಲ್ಲಿಂದನೇ ನಾವು ಎಕ್ಸ್ಪೋರ್ಟ್ ಮಾಡೋದು ಅಂತದೊಂದು ಯೋಜನೆಯನ್ನು ರೂಪಿಸಿಕೊಂಡಿವೆ. ಅದನ್ನು ಆದಷ್ಟು ಬೇಗ ಮಾಡ್ತೀವಿ ಅನ್ನೋದೊಂದು ಇದೆ. ಈಗ ತಾವು ಸಿಇಒ ಆಗಿ ಕೆಲಸ ಮಾಡ್ತಿದ್ದೀರಿ, ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ತಾವು ಪದವೀಧರರು ಇದ್ದೀರಿ. ರೈತರ ಕಷ್ಟ ನಷ್ಟಗಳು ಸುಖ ದುಃಖಗಳು ಎಲ್ಲ ಗೊತ್ತಿದೆ ತಮಗೆ, ಏನು ಕಷ್ಟ ಇದಾವೆ ಅಂತಕ್ಕಂಥದ್ದು. ಈಗ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ತಮಗೆ ಒಂದು ಪ್ರೋತ್ಸಾಹ ಧನ 500,000 ರೂಪಾಯಿ ಬಂದಿದೆ, ಷೇರು ಬಂಡವಾಳ 800,000 ಕಲೆಕ್ಷನ್ ಆಗಿದೆ. ಇದೆಲ್ಲ ದುಡ್ಡನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಿ, ಇದನ್ನು ಬಳಕೆ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಇದನ್ನು ಮರು ಬಳಕೆ ಆಗೋದು? ಅಂದರೆ ಜಾಸ್ತಿ ಹಾಕ್ಕೊಂತ ಹೋಗ್ಬೇಕು, ಒಂದು ಸಂಘ ಒಂದು ಉತ್ಪಾದಕರ ಕಂಪ್ನಿ ಒಳ್ಳೆ ಲಾಭದಲ್ಲಿ ಬರಬೇಕಂತಂದ್ರೆ ನಿರ್ವಹಣೆ ಭಾಳ ಮುಖ್ಯ. ನೀವು ಯಾವ ರೀತಿ ಒಂದು ಯೋಜನೆಯನ್ನು ಹಾಕೋತಾ ಇದ್ದೀರಿ? ಹಿಂಗೆ ಸಡನ್ಲಿ 1 ಇಯರ್ ಅಲ್ಲೇ ಪ್ರಾಫಿಟ್ ತಗೊಳಕ್ ಆಗಲ್ಲ, ಯಾಕಂದ್ರೆ ರೈತ ಉತ್ಪಾದಕರ ಕಂಪನಿ ಅಂದ್ರೇನೆ ಇಲ್ಲಿ ನಾವು ಕಡಿಮೆ ದರದಲ್ಲಿ ಕೊಟ್ಟು ರೈತರಿಗೆ ಗುಡ್ ಕ್ವಾಲಿಟಿ ಮತ್ತೆ ಕಡಿಮೆ ದರ ಅಂದ್ರೆ ನಮಗೆ ಪ್ರಾಫಿಟ್ ಸ್ವಲ್ಪ ಕಡಿಮೆನೆ ಬರಬಹುದು. ಆದ್ರೆ ಹಂತ ಹಂತವಾಗಿ ಡೆವಲಪ್ ಆಗುತ್ತೆ ಇದು. ಎಷ್ಟು ಜಾಸ್ತಿ ಜನ ಮೆಂಬರ್ಸ್ ಬರ್ತಾರೆ, ಎಷ್ಟು ಆಕ್ಟಿವ್ ಆಗಿ ನಮ್ಮ ಹತ್ರ ಎಲ್ಲಾನು ತಗೊಳ್ತಾ ಹೋಗ್ತಾರೆ ಅವಾಗ ನಮ್ದು ಬೆಳೆಯುತ್ತಾ ಹೋಗುತ್ತೆ. ಇದುವರೆಗೂ ನಾವು ಇನ್ಪುಟ್ ಬಿಸ್ನೆಸ್ ಮಾಡಿದ್ದು ಒಂದು 18 ಲಕ್ಷದವರೆಗೆ ಇನ್ಪುಟ್ ಬಿಸ್ನೆಸ್ ಆಗಿದೆ. ಎಲ್ಲ ಸೀಡ್ಸ್ ಆಯ್ತು, ಕೆಮಿಕಲ್ ಪೆಸ್ಟಿಸೈಡ್ ಆಯ್ತು, ಮತ್ತೆ ಗೊಬ್ಬರ ಆಯ್ತು, ರಸಗೊಬ್ಬರ, ಆರ್ಗ್ಯಾನಿಕ್ ಡಿಎಪಿನೂ ತರಿಸಿದ್ವಿ. ಈ ತರ ಇನ್ಪುಟ್ ಬಿಸ್ನೆಸ್ ಮಾಡ್ತಾ ಇದೀವಿ. ಪ್ರಾಫಿಟ್ ಅಂದ್ರೆ ಓಕೆ, ಒಂದ್ ಲೆವೆಲ್ಗೆ ಆಗ್ತಾ ಇದೆ, ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಫುಲ್ ಪ್ರಾಫಿಟ್ ತಗೊಂಡ್ರೆ ಕಮರ್ಷಿಯಲ್ ಆಗ್ಬಿಡುತ್ತೆ, ಇದು ನಾವು ಅಪ್ಲೈ ಮಾಡಕ್ಕೂ ಆಗಲ್ಲ. ಹಂತ ಹಂತವಾಗಿ ಬೆಳೀತಾ ಇದೀವಿ, ಇನ್ನೂ ಒಂದ್ ಎರಡು ವರ್ಷದಲ್ಲಿ ಇದು ಸಸ್ಟೈನಬಲ್ ಆಗುತ್ತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಮ ಒಂದು ಏನು ಕೆಲವೊಂದು ಸಂಸ್ಥೆ ಅಥವಾ ರೈತ ಉತ್ಪಾದಕ ಕಂಪನಿ ನಡೀಬೇಕಾದ್ರೆ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಆಮೇಲೆ ಚೇರ್ಮನ್ಸ್ ಅಂತ ಬರ್ತಾರೆ, ಅಧ್ಯಕ್ಷರು ಅಂತ ಇರ್ತಾರೆ, ಸಿಇಒ ಅಂತ ಬರ್ತಾರೆ. ಸಿಇಒ ಅಂತಂದರೆ ಸರ್ಕಾರದ ವತಿಯಿಂದ ಸಂಬಳವನ್ನು ತಗೊಂಡು ಕೆಲಸ ಮಾಡುವಂಥವ್ರು. ಇಲ್ಲಿ ಎಲ್ಲರ ಸಹಕಾರ ಯಾವ ರೀತಿ ಇದೆ? ಒಂದು ಉತ್ಪಾದಕ ಕಂಪನಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಸದಸ್ಯರು ಮಾಡ್ಕೊಳ್ಳೋದು ಭಾಳ ಕಷ್ಟ ಅಂತೇಳಿ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ. ಸದಸ್ಯರಾಗ್ತಾ ಇಲ್ಲ, ಬರೀ 200 ಆಗಿದ್ದಾರೆ, 300 ಆಗಿದ್ದಾರೆ ಅಂತೇಳಿ. ಆದರೆ ತಾವು 850 ಜನ ಸದಸ್ಯರನ್ನ ಈಗಾಗಲೇ ಮಾಡಿಬಿಟ್ಟಿರಿ 1.5 ವರ್ಷದಲ್ಲಿ. ಯಾವ ರೀತಿ ಮೋಟಿವೇಟ್ ಮಾಡಿರ್ತಾವೆ? ನಮ್ಮ ರೈತ ಉತ್ಪಾದಕರ ಕಂಪನಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ನಿರ್ದೇಶಕರು ಬಂದು 10 ಜನ, ಮೇನ್ ಅವರೇ ಸಪೋರ್ಟಿವ್ ಆಗಿರ್ಬೇಕು. ನಮ್ಮ ರೈತ ಉತ್ಪಾದಕರ ಕಂಪನಿ MD ಬಂದು ಶಿವಪ್ಪ ವ್ಯಾಕರ್ನಾಳ್ ಅಂತ, ಅವರ ಸಪೋರ್ಟ್ ಬಹಳ ಇದೆ. ಮತ್ತೆ ರಿಮೈನಿಂಗ್ ಡೈರೆಕ್ಟರ್ಸ್ದೂ ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಅವರ ಏನು ಸಪೋರ್ಟ್ ಇಂದಾನೆ ಇಷ್ಟೆಲ್ಲ ಆಗಿದೆ. ಯಾಕಂದ್ರೆ ಇವ ವಿತೌಟ್ ನಾವು ಅವ್ರನ್ನ ಬಿಟ್ಟು ನಾವು ಶೇರ್ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ವಿತ್ ಅವ್ರು ನಮ್ಮ ಜೊತೆ ಇರ್ತಾರೆ, ನಾವು ಅವಾಗ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ತರ ಇದೆ ಅಂತ ಹೇಳಿದಾಗ ಓಕೆ ನಮ್ಮ ಇವರೇ ಇದ್ದಾರೆ, ಅವರೇ ಮೆಂಬರ್ ಇದ್ದಾರೆ, ನಮ್ಮ ಕಂಪನಿಗೆ ನಂಬಬಹುದು, ಟ್ರಸ್ಟ್ ಮಾಡಬಹುದು ಅಂತ ಒಂದು ವಿಚಾರದಲ್ಲಿ ಎಲ್ಲರೂ ಶೇರ್ ಮಾಡಿಸಿದ್ದಾರೆ. ಇದರಲ್ಲಿ ಮೇನ್ ರೈತ ಉತ್ಪಾದಕರ ಕಂಪನಿ ಬೆಳೆಯಲು ಮೇನ್ ಕಾರಣ ಏನು ಅಂತಂದ್ರೆ, 10 ಜನ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರಲ್ವಾ, ಅವರು ಮುಖ್ಯ. ಅವ್ರು ಎಷ್ಟು ಆಕ್ಟಿವ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಈ ರೈತ ಉತ್ಪಾದಕರ ಕಂಪನಿ ಬೆಳೆಯುತ್ತೆ. ಅವ್ರೇನು ನಮಗೆ ಸಂಬಂಧ ಇಲ್ಲ ಅಂತಂದ್ರೆ ಇದು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಮೇನ್ ಆಗಿ MD ಅವರು ಮತ್ತೆ ಉಳಿದವರು ಎಲ್ಲ ಡೈರೆಕ್ಟರ್ಸ್ನೂ ಬಹಳ ಸಪೋರ್ಟ್ ಇದೆ. ನಾನು ಏನಂದ್ರು ಓಕೆ ಅಂತಾರ, ಅವ್ರು ಏನೇ ಕೇಳಿದ್ರು ನಾನು ಓಕೆ ಅಂತೀನಿ. ಹಂಗಾಗಿ ಇದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಕೃಷಿಕ ರೈತ ಉತ್ಪಾದಕ ಕಂಪನಿ 850 ಜನ ಸದಸ್ಯರನ್ನ ಹೊಂದಿದೆ, ಎಷ್ಟು ಹಳ್ಳಿಗಳಿಂದ ಇದಕ್ಕೆ ವ್ಯಾಪ್ತಿ ಬರ್ತವೆ? ಜೊತೆಗೆ 850 ಜನ ಸದಸ್ಯರು ಮಾಡ್ಬೇಕಂದ್ರೆ ದೊಡ್ಡ ಒಂದು ಸಾಹಸ ಅಂತ ಹೇಳ್ಬೋದು. ಹೇಗೆ ಜನ ಒಪ್ಕೊಂಡ್ರ ನಾವು ಸದಸ್ಯರ ಹಾಕಿ ಅಂತೇಳಿ, ನೀವು ಯಾವ ರೀತಿ ಮೋಟಿವೇಟ್ ಮಾಡಿದ್ರೆ ಅವ್ರನ್ನ? ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದು 2 ಮಂತ್ಸ್ ಬಹಳ ಕಷ್ಟ ಆಯ್ತು. ಏನಿದು ಎಲ್ಲರೂ ಏನು ಅಂತಿದ್ರೆ ಅಂತ ಇಂಥವ್ ಬಹಳ ನೋಡಿದೀವಿ, ಎಲ್ಲರೂ ಬರ್ತಾರೆ, ದುಡ್ಡು ಇಸ್ಕೊಂತಾರೆ, ಹೋಗ್ತಾರೆ ಅಂತ ಹೇಳೋದ್ರಲ್ಲೇ ಇದ್ರು. ಬಟ್ ಇದು ಮುದುಗಲ್ ಹೋಬಳಿ ನಾಗಲಾಪುರ ಪಂಚಾಯತಿಗೆ 10 ಹಳ್ಳಿ ಬರ್ತವೆ. ಇದು 10 ಹಳ್ಳಿನ ಆಯ್ಕೆ ಮಾಡಿದ್ದಾರೆ, ನಾಗಲಾಪುರ, ಈ ವ್ಯಾಕರ್ನಾಳು, ಪಿಕ್ಳಿಹಾಳು, ಉಳಿಮೇಶ್ವರು, ಚೆತ್ತರು, ಕುಮಾರ್ ಕೇಡ, ಹೆಗ್ಗಾಪುರ ತಾಂಡ, ಹಿಂಗೆ ಒಟ್ಟ ಟೋಟಲ್ 10 ವಿಲೇಜಸ್ನ ಆಯ್ಕೆ ಮಾಡಿದ್ದಾರೆ. ಒಬ್ಬೊಬ್ರು ಒಂದೊಂದು ಊರಿಂದ ಒಬ್ಬೊಬ್ಬರನ್ನ ಡೈರೆಕ್ಟರ್ನ ನಾವು ಆಯ್ಕೆ ಮಾಡಿದ್ದೀವಿ. ಹಂಗಾಗಿ ನಾವು ಎವ್ರಿ ಮಂತ್ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ, BOD ಮೀಟಿಂಗ್ ಅಂತ. ಅದರಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಈ ಥರ ಅಂತ ಅಂದ್ರೆ ಅವರು ಹೋಗಿ ಅವ್ರವ್ರಿಗೆ ಹೇಳ್ತಾರೆ. ಒಂದಿನ ಓಕೆ ಶೇರ್ ಮೆಂಬರ್ ಮಾಡೋಣ, ಹೋಗ ನಾನು ಹೋಗ್ತೀನಿ, ಅವಾಗ ಅವರು ಇರ್ತಾರಲ್ವ, ಅವ್ರವ್ರವ್ರು ಹೇಳಿದ್ರೆ ಇಲ್ಲ ನಾನೇ ಇದ್ದೀನಿ ಮೆಂಬರ್ ಅಂದಾಗ ಅವ್ರಿಗೆ ಸ್ವಲ್ಪ ಧೈರ್ಯ ಬರುತ್ತಾ, ಮಾಡಿಸ್ತಾರೆ ಅವಾಗ. ಹೀಗಾಗಿ ನಮಗೆ 850 ಮಾಡೋಕ್ಕೇನು ಕಷ್ಟ ಆಗಲಿಲ್ಲ. ಎಲ್ಲ ಡೈರೆಕ್ಟರ್ಸು ಚೆನ್ನಾಗಿರಬೇಕು, ಫಸ್ಟ್ ಅವ್ರನ್ನ ಆಯ್ಕೆ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಈಗ ತಾವು ಇನ್ಪುಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ಇನ್ಪುಟ್ ಬಿಸ್ನೆಸ್ಸಲ್ಲಿ ಬೇಡಿಕೆ ಹೇಗಿದೆ? ಈಗ ಏನೋ ಒಂದು ಇನ್ಪುಟ್ಟನ್ನು ತರಿಸ್ತೀರಿ, ಉದಾಹರಣೆ ಬೀಜ ಅಂತ ಹೇಳೋಣ. ಬೀಜವನ್ನು ತರಿಸಿದಾಗ ಬೀಜಗಳು ಇಲ್ಲ ನನಗೆ ಇನ್ನೂ ಬೇಕು, ನನಗೆ ಶಾರ್ಟೇಜ್ ಆಯ್ತು, ಇಲ್ಲ ನಾವು ಇನ್ನಷ್ಟು ತರಿಸೋದು ಅಂತಕ್ಕಂಥದ್ದು ಮುಂದೆ ಬರ್ತಾ ಇದ್ದಾರೆ ತಗೊಳ್ಳಿಕ್ಕೆ. ನೀವು ಮಾರುಕಟ್ಟೆ ದರ ಮತ್ತು ಹೊರಗಡೆ ಒಂದು ನೀವು ಕೊಡ್ತಕ್ಕಂಥ ದರಕ್ಕೆ ಯಾವ ರೀತಿ ವ್ಯತ್ಯಾಸ ಇರುತ್ತೆ? ನಮ್ದು ಇನ್ನು 1 ಇಯರ್ ಆದ್ರಿಂದ ನಾವು ಯಾವುದೇ ಕಂಪನಿಗಳಿಗೆ ಬಾಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮಿನಿಮಮ್ 3 ಇಯರ್ಸ್ ಬೇಕು, ಯಾಕಂದ್ರೆ GST ಇದು ಕೇಳ್ತಾರೆ ಅವರು. ಸೊ ದಟ್ಸ್ ವೈ ವಿ ಆರ್ ವೇಟಿಂಗ್ 1 ಇಯರ್ ಆದ್ರಿಂದ ನಾವು ಇಲ್ಲೇ ಎಲ್ಲ ಕಂಪನಿಗಳಿಂದ ತರಿಸ್ತಾ ಇದೀವಿ. ಏನಿಲ್ಲ ಅಂದ್ರೆ ಒಂದು 50 to 100 rupees ಡಿಸ್ಟೆನ್ಸ್ ಅಲ್ಲೇ ಕೊಡ್ತಾ ಇದೀವಿ. ನಮಗೆ ಸೀಡ್ಸ್ಕಿನ ಕೆಮಿಕಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಬೇಡಿಕೆನೇ ಇದೆ. ಅಂದ್ರೆ ಚೆನ್ನಾಗಿ ಕೊಡ್ತಾ ಇದ್ರೆ, ಕ್ವಾಲಿಟಿ ಇದೆ, ನೀವು ಏನ್ ಬೇಗ ಎಲ್ಲ ಕೀಟನಾಶಕಗಳು ಎಲ್ಲ ಕೀಟಗಳು ಹೋಗ್ತವೆ ಏನು ಅಂತ ಹೇಳಿ ಅಂದ್ರೆ ಎಲ್ಲಾನು ತಗೊಂಬಂದು ತೋರಿಸ್ತಾರೆ. ಏನಿದು ಮೇಡಮ್ ಏನ್ ಮಾಡ್ಬೇಕು ಅಂತ ನಾವೆಲ್ಲ ನೀಟಾಗಿ ಹೇಳ್ಕೊಡ್ತೀವಿ. ನಮ್ಗೆ ಅಂದ್ರೆ ಕೆಮಿಕಲ್ಸ್ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ನಮ್ದು ಬಿಸ್ನೆಸ್ ಅಲ್ಲಿ ಕಂಪೇರ್ ಟು ಸೀಡ್ಸ್. ಈಗ ನೋಡಿ, ತಾವು ಕೃಷಿ ಪದವೀಧರರು ಮತ್ತು CEO ಆಗಿ ಕೆಲಸ ಮಾಡ್ತೀರಿ ಈ ರೈತ ಉತ್ಪಾದಕ ಕಂಪನಿಗೆ, ಯಾಕಂದ್ರೆ ನೀಡ್ ಬೇಸ್ಡ್ ಪರಿಕರಗಳು ಈ ಸದ್ಯ ಏನು ಬಿತ್ತನೆ ಸಮಯದಲ್ಲಿ ಬೀಜ ಬೇಕು, ಯಾವ ಬೆಳೆ ಬೀಜ ಎಷ್ಟು ಕ್ಷೇತ್ರದಲ್ಲಿ ಬಿತ್ತನೆ ಆಗ್ತದೆ, ಎಷ್ಟು ಬೀಜ ಬೇಕಾಗುತ್ತೆ, ಬೇಡಿಕೆ ಎಷ್ಟಿದೆ, ನೀವು ಒಂದೆಲೆ ತರಿಸಿದ್ರಿ ಬೀಜ ಮಾರಾಟ ಆಗಲಿ ಅಂತಾರೆ, ಏನ್ ಮಾಡ್ತೀರಂತ ಸಂದರ್ಭದಲ್ಲಿ ಹೇಗೆ ತರಿಸ್ತೀರಂತ? ನಾವು ಮುಂಚೆನೆ ಸ್ವಲ್ಪ ಎಸ್ಟಿಮೇಟ್ ಹಾಕೊಂಡು ಇಷ್ಟೇ ಅಂದ್ರೆ 850 ಜನದಲ್ಲಿ ಒಂದು 600 ಜನ ಆಕ್ಟಿವ್ ಮೆಂಬರ್ಸ್ ಇದ್ರೆ ನಮ್ಮ ಕಡೆ ಬರ್ತಾ ಇದ್ರೆ ನಾವು ಒಂದು ಎಸ್ಟಿಮೇಟ್ ಹಾಕೋತೀವಿ ಎಷ್ಟು ಬೇಕಾಗುತ್ತೆ, ಎಷ್ಟು ಎಕರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದ್ರ ಮೇಲೆ ತರಿಸ್ತೀವಿ. ಆಲ್ಮೋಸ್ಟ್ ಎಲ್ಲ ತಗೊಂಡು ಹೋಗ್ತಾರೆ, ಏನು ಜಾಸ್ತಿ ಉಳಿಯಲ್ಲ ನಮ್ಮಲ್ಲಿ, ಉಳಿದ್ರೂ ಇನ್ ಕೇಸ್ ರಿಟರ್ನ್ ಮಾಡೋ ಆಪ್ಷನ್ ಇದೆ, ಹಂಗಾಗಿ ನಾವು ಅದಕ್ಕೂ ಮಾಡ್ತೀವಿ. ಈಗ ಜೊತೆಗೆ ಮೀಟಿಂಗ್ಗಳು ಯಾವ್ಯಾವ ಒಂದು ವೇಳೆಯಲ್ಲಿ ಎಷ್ಟು ತಿಂಗಳಿಗೊಮ್ಮೆ ಮಾಡ್ತಿರ್ತಾರೆ, ಜೊತೆಗೆ ಏನು ವಿಚಾರಗಳು ಚರ್ಚೆ ಆಗ್ತಿರ್ತವೆ, ಹೇಗೆ ಅನಿಸುತ್ತೆ ನಿಮಗೆ ನಿಮ್ಮ ರೈತ ಉತ್ಪಾದಕ ಕಂಪನಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆ ರೀತಿಯಿಂದ ಬೆಳೆದು ಒಳ್ಳೆ ರೈತರಿಗೆ ಒಂದು ಉತ್ತಮವಾದಂಥ ಪರಿಕರಗಳನ್ನು, ಉತ್ತಮವಾದಂಥ ಮಾಹಿತಿಯನ್ನು, ಮಾರುಕಟ್ಟೆ ವ್ಯವಸ್ಥೆಯನ್ನು ಖಂಡಿತ ಕಲ್ಪಿಸ್ತದಂತಕ್ಕಂಥ ಒಂದು ತಮ್ಮ ಘನವಾದ ಇಚ್ಛೆ ಇದೆ ಹೇಗೆ? ಹೌದು, ಖಂಡಿತ ಇದೆ. ನಾವು ಪ್ರತಿ ಮಂತು ಒಂದು ಬಿ ಒ ಡಿ ಮೀಟಿಂಗ್ ಮಾಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ನಾವು ಇವಾಗ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದೀವಿ ಅಂತಾನು ಅವ್ರಿಗೆ ತಿಳಿಸ್ತೀವಿ. ನೆಕ್ಸ್ಟ್ ನಾವ್ ಏನ್ ತರಿಸ್ಬೇಕು, ಏನ್ ಮತ್ತೆ ಏನೇನ್ ಬೇಕು ರೈತರಿಗೆ ಅಂತ ಅನ್ಕೊಂಡು ನಾವು 10 ಜನ ಡೈರೆಕ್ಟರ್ಸ್, 10 ಊರಿಂದ ಆಯ್ಕೆ ಮಾಡಿರ್ತಕ್ಕಂತ ಡೈರೆಕ್ಟರ್ಸ್ ಗೆ ಕೇಳ್ತೀವಿ. ಹಂಗಾಗಿ ನಮ್ಗೆ ಮೀಟಿಂಗ್ ಬಹಳ ಮುಖ್ಯ ಆಗತ್ತ. ಆಮೇಲೆ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ ರಾಯಚೂರು ಕೆವಿಕೆಯಲ್ಲಿ, ಅವರಿಗೆಲ್ಲ ಅದ್ರ ಬಗ್ಗೆ ನಾಲೆಜ್ ಎಲ್ಲ ಕೊಡಿಸಿದೀವಿ. ಮತ್ತೆ ಬೆಂಗಳೂರಿಗೆ ಎಲ್ಲ ಕಡೆ ಟ್ರೈನಿಂಗು ಇರ್ತಾವೆ, ಎಲ್ಲ ಡೈರೆಕ್ಟರ್ಸ್ನ ಕರ್ಕೊಂಡು ಹೋಗಿದ್ದೀವಿ. ಆಮೇಲೆ ಈ ತರ ನಾವು ಮೀಟಿಂಗ್ ಮಾಡಿ ಏನೇನು ಆಗ್ತಾ ಇದೆ ಅಂತ ಅವ್ರಿಗೆ ತಿಳಿಸಿ, ನೆಕ್ಸ್ಟ್ ಏನ್ ಮಾಡ್ಬೇಕಂತಾನು ಅವರಿಂದ ನಾವು ವಿಷಯಗಳನ್ನ ತೆಗೆದುಕೊಂಡು ಮತ್ತೆ ಏನೇನು ಆಗಿದೆ ಅಂತ ಎಲ್ಲ ಒಂದು ಇದರಲ್ಲಿ ಬುಕ್ಕಲ್ಲಿ ಬರೆದು ಅವರಿಗೆ ಹೇಳ್ತಾ ಇರ್ತೀವಿ. ಸೊ ನಮ್ದು ಒಟ್ಟ ಏನು MOU ಮಾಡಿರ್ಬೋದು ಎಲ್ಲನೂ, AOA ಎಲ್ಲ ಅದ್ರ ಬಗ್ಗೆ ಎಲ್ಲನೂ ನಾಲೆಜ್ ಇದೆ ಅವರಿಗೆ. ಹಂಗಾಗಿ ನಾವು ಈಸಿಯಾಗಿ ಇದು ಮಾಡ್ಬೋದು. ಮತ್ತೆ ಇನ್ನೂ 1-2 ಇಯರ್ಸ್ ಅಲ್ಲಿ ಸಸ್ಟೈನಬಲ್ ಆಗೇ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾಗಲಾಪುರ ಭಾಗದ ರೈತರು ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಓಕೆ, ನೀವು ಮಾಡ್ತಾ ಇದ್ರೆ ಒಬ್ಬೊಬ್ರು ಇರ್ತಾರೆ ಏನೋ ಏ ಬಿಡ್ರಿ ಮೇಡಮ್ ಹಂಗೆ ಹಿಂಗೆ ಅಂತಾರೆ. ಎಲ್ಲ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ರೆಸ್ಪಾನ್ಸ್ ಇರುತ್ತೆ. ನಾವು ಪಾಸಿಟಿವ್ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. 1 ಇಯರಲ್ಲಿ ಇಷ್ಟು ಡೆವಲಪ್ ಆಗಿದೆ ಅಂದರೆ ಇನ್ನು 2 ಇಯರ್ಸಲ್ಲಿ ಖಂಡಿತವಾಗಿ ಸಸ್ಟೈನಬಲ್ ಆಗೇ ಆಗುತ್ತೆ. ನಾಗಲಾಪುರದ ರೈತರು ಈ 10 ಹಳ್ಳಿಕಿನ್ನ ಇನ್ನೂ ಜಾಸ್ತಿ ಜನ ನಮ್ಮ ಕಡೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಈಗ 850 ಜನ ಸದಸ್ಯರಾಗಿದ್ದಾರೆ. ಇದನ್ನೆಲ್ಲ ನೋಡಿ ನಿಮ್ಮ ಚಟುವಟಿಕೆಯನ್ನು ನೋಡಿ ಉಳಿದಂತರು ಇಲ್ರಿ ನಾವು ಮೆಂಬರ್ ಹಾಕಿವಿ ಅಂತೇಳಿ ಯಾರಾದ್ರೂ ಮುಂದೆ ಬರ್ತಾ ಇದ್ದಾರಾ? ಹಾ, ಬಂದಿದ್ದಾರೆ, ಸಾಕಷ್ಟು ಬಂದಿದ್ದಾರೆ. ಹಿಂಗ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೇ ಕೇಳ್ತೀರಿ ಮೇಡಮ್ ನಾವು ಶೇರ್ ಮಾಡಿಸ್ತೀವಿ ಇರ್ತೀರಾ ಅಂತ. ಹಂಗಾಗಿನೂ ಬಂದಿದ್ದಾರೆ, ಒಬ್ಬೊಬ್ಬರು ಸೌಲಭ್ಯ ನೋಡಿ ಬಂದಿದ್ದಾರೆ. ನಾವು ಹಂಗಾಗಿ ಎಲ್ಲ ರೈತರಿಗೂ ಫಸ್ಟ್ ಇವಾಗ ಶೇರ್ ಮಾಡಿಸಿಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀವಿ, ತಿಳಿ ಹೇಳ್ತೀವಿ. ಸ್ಟಾರ್ಟಿಂಗ್ ಒಂದೆರಡು ಸಲ ನಾವು ಸೌಲಭ್ಯನೂ ಕೊಡ್ತೀವಿ. ಓಕೆ, ನೀವು ಹಿಂಗೆ ಮಾಡಿಸಿದ್ರೆ ಕಂಟಿನ್ಯೂ ಇರುತ್ತೆ ನಿಮಗೆ ಅಂತ. ಶೇರ್ ಮೆಂಬರ್ಗೆ ನಾನ್ ಶೇರ್ ಮೆಂಬರ್ಗೆ ಸ್ವಲ್ಪ ನಾವು ಡಿಫ್ರೆನ್ಸ್ ರೇಟ್ ಇಟ್ಟಾಗ ಅವರು ಖಂಡಿತವಾಗಿ ಬಂದೇ ಬರ್ತಾರೆ ಅನ್ನೋ ಒಂದು ಲೆಕ್ಕದಲ್ಲಿ ನಾವು, ಬಟ್ ಅವರಿಗೂ ಒಂದೆರಡು ಸಲ ನಾವು ಸೌಲಭ್ಯನೂ ಒದಗಿಸಿರ್ತೀವಲ್ಲ, ಅವಾಗ ಅವ್ರು ನಮಗೆ ಶೇರ್ ಮೆಂಬರ್ ಆಗೇ ಆಗ್ತಾರೆ. ಈ ತರ ನಾವು ಶೇರ್ ಮೆಂಬರ್ ಆಗೋ ಸಕ್ಸಸ್ ಆಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾಗಲಾಪುರ ಭಾಗದಲ್ಲಿ ಅಂತಂದ್ರೆ ವಿಶೇಷವಾಗಿ ಒಣ ಬೇಸಾಯ ಜಾಸ್ತಿ ಇದೆಲ್ಲ. ಕೆಲವೊಂದು ಮುಖ್ಯವಾದಂತ ಬೆಳೆ ಅಂತಂದ್ರೆ ಇವೇ ಜಾಸ್ತಿ, ಸಜ್ಜೆ, ತೊಗರಿ, ಸೂರ್ಯಕಾಂತಿ, ಇಂಥವೆಲ್ಲ ಬೆಳೆಗಳನ್ನ ಬೆಳೀತಾರೆ. ಆದ್ರೆ ಇತ್ತೀಚೆಗೆ ಏನಾಗ್ತದೆ, ಮಾರುಕಟ್ಟೆಯಲ್ಲಿ ರೈತರಿಗೆ ಒಳ್ಳೆ ದರಗಳು ಸಿಗ್ತಾ ಇಲ್ಲ. ಕಮಿಷನ್ ಏಜೆಂಟ್ ಹಾವಳಿ ಇರುತ್ತೆ, ಆದರೆ ಮಾರುಕಟ್ಟೆ ತಗೊಂಡು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ಗಳು ಬರ್ತವೆ. ಇದನ್ನೆಲ್ಲ ನೋಡಿಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಕೃಷಿಕ ರೈತ ಉತ್ಪಾದಕ ಕಂಪನಿ ವತಿಯಿಂದ ಮಾರುಕಟ್ಟೆ ವ್ಯವಸ್ಥೆ, ರೈತರಿಗೆ ಅಲ್ಲೇ ಅವರು ಹಾರ್ವೆಸ್ಟ್ ಮಾಡಿದ ತಕ್ಷಣ ಮಾರಾಟ ಆಗಬೇಕು, ಒಳ್ಳೆ ರೇಟ್ ಸಿಗಬೇಕು, ರೈತರು ಅಲ್ಲೇ ಇಲ್ಲೇ ಅಲಿಯೋದು ತಪ್ಪಿಡಬೇಕು, ಇದಕ್ಕೆ ಏನಾದರೂ ಯೋಜನೆಗಳು ಹಾಕ್ತಾ ಇದ್ದೀರಾ? ಈಗ ನಮ್ಮ ಕಂಪನಿಯಿಂದನೇ ಎಕ್ಸ್ಪೋರ್ಟ್ ಮಾಡೋದಂತದಂದ್ರೆ ಇವಾಗ ಫ್ಲಿಪ್ಕಾರ್ಟ್ ಅವರಿಂದ ಲಿಂಕ್ ತಗೊಂಡಿದ್ದೀವಿ. ಅದೇ ಥರ ನಾವು ಇವಾಗ ಡೈರೆಕ್ಟ್ ನಾವು ಯಾವುದೇ ಮಿಡಲ್ ಮ್ಯಾನ್ಸ್ ಇರಲಾರ್ದೇನೆ ನಾವು ಡೈರೆಕ್ಟ್ ಅವರಿಗೆ ಮಾರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಅನ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ. ಇವಾಗ ರೈತರು ಬಂದು ಇಲ್ಲ ನಿಮ್ದು ಬೆಳೆದಿರ್ತಕ್ಕಂಥ ಮಾಲ್ ಕೊಡಿ ನಾವು ಕೊಡ್ತೀವಿ ಅಂದ್ರೆ ಅವರಿಗೂ ನಂಬಿಕೆ ಬರಲ್ಲ. ಅದಕ್ಕೆ ಫಸ್ಟ್ ನಮ್ಮ ಡೈರೆಕ್ಟರ್ಸ್ನ ನಾವು ತಗೋತೀವಿ, 10 ಮೆಂಬರ್ಸ್, ಅವ್ರು ಎಷ್ಟು ಟನ್ಸ್ ಬೆಳೆದಿರ್ತಾರೆ ಅವ್ರದ್ದು ಫಸ್ಟ್ ನಾವು ಕೊಡ್ತೀವಿ. ನಾವು ಅಮೌಂಟ್ ಎಷ್ಟು ದಿನಕ್ಕೆ ಬರುತ್ತೆ ಅದೆಲ್ಲ ತಿಳಿಸಿ ಹೇಳಿ ಆಮೇಲೆ ಅವ್ರದ್ದು ಪಕ್ಕ ಆದ್ಮೇಲೆ ಅವರು ಊರವ್ರಿಗೆ ಹೇಳಿದ್ರೆ ಎಲ್ಲರದು ಎಷ್ಟು ಜನ ಬರ್ತಾರೆ ಅವ್ರದ್ದೆಲ್ಲ ತಗೊಂಡು ಬೇರೆ ಕಡೆ ರಫ್ತು ಮಾಡ್ತೀವಿ ನಮ್ಮ ಕಂಪನಿಯಿಂದನೇ ಡೈರೆಕ್ಟ್ ಅಂತ ಯೋಜನೆ ಮಾಡಿ. ಈಗ ರೈತ ಉತ್ಪಾದಕ ಕಂಪನಿ ಸಸ್ಟೈನ್ ಆಗ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಪ್ರಾಫಿಟ್ ನಲ್ಲಿ ಇರಬೇಕು, ಜೊತೆಗೆ ಕೆಲವೊಂದು ಅಸೆಟ್ಗಳನ್ನು ಡೆವಲಪ್ ಮಾಡಬೇಕು. ಅಸೆಟ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಏನೋ ಒಂದು ಸಂಸ್ಕರಣಾ ಘಟಕ ಇರ್ಬೋದು, ಅಥವಾ ಹಾರ್ವೆಸ್ಟಿಂಗ್ ಮಷಿನ್ಗಳಿರ್ಬೋದು, ಅಥವಾ ಟ್ಯಾಕ್ಟರ್ಗಳಿರ್ಬೋದು. ಯಾಕಂದರೆ ಈಗ ಲೇಬರ್ಸ್ ಪ್ರಾಬ್ಲಮ್ ಭಾಳ ಆಗ್ತಾ ಇದೆ, ರೈತರಿಗೆ ಬೇಗ ಬೇಗ ಕೆಲಸಗಳು ಮುಗಿಬೇಕು. ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಂಸ್ಕರಣಾ ಘಟಕ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು, ರೈತ ಉತ್ಪಾದಕ ಕಂಪನಿಯಿಂದ ಏನೋ ಬಾಡಿಗೆ ರೂಪದಲ್ಲಿ ಕೊಡ್ತಕ್ಕಂಥದ್ದು, ಕಡಿಮೆ ರೇಟ್ದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಗಳು, ಏನಾದರೂ ಆ ಥರ ಡಿಸ್ಕಷನ್ ನಡೆದಿದೆ ಹೇಗೆ ನಿಮ್ಮಲ್ಲಿ? ಈಗಾಗಲೇ ನಮ್ಮ ಕಂಪ್ನಿಗೆ ಟ್ರ್ಯಾಕ್ಟರ್ ಎಲ್ಲ ಮಷಿನ್ಸ್ ಬಂದಿದೆ, ರೋಟಾವೇಟರ್ ಬಂದಿದೆ, ರಾಶಿ ಮಿಷನ್ ಕೂಡ ಬಂದಿದೆ. ಏನು ಈ ರಾಶಿ ಮಿಷನ್ ಎಲ್ಲ ಹೊರಗಡೆ ಏನು ದುಡ್ಡು ತಗೋತಾರಲ್ವಾ ಪರ್ ಹವರಿಗೆ, ನಾವು ಅದಕ್ಕಿಂತ ಸ್ವಲ್ಪ ಕಡಿಮೆನೆ ಕೊಡ್ತೀವಿ. ಆಲ್ರೆಡಿ ಇವಾಗ ರಾಶಿ ಮಿಷನ್ ಬಂದಿದೆ, ಈಗ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲೇ. ಏನು ಟ್ರ್ಯಾಕ್ಟರ್ ರೋಟಾವೇಟರ್ ಬಂದಿದೆ, ಇನ್ನು ಟಿಲ್ಲರ್ ಕುಂಟಿ ಒಂದು ತರ್ಸಕತ್ತೀವಿ, ಅದು ಒಂದು ತರಿಸ್ತಾ ಇದ್ದೀವಿ. ಆಮೇಲೆ ಬಂದು ದಾಲ್ ಮಿಲ್, ಅದು ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಡಿ ಸ್ಟೋನರು, ದಾಲ್ ಮಿಲ್ಲು ಮತ್ತು ಆಮೇಲೆ ಎಣ್ಣೆಗಾಣ, ಇವು 3 ಪ್ರೊಸೆಸಿಂಗ್ ಯೂನಿಟ್ನ ಹಾಕ್ಬೇಕು ಅನ್ಕೊಂಡಿದ್ದೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಇದಕ್ಕೆಲ್ಲ ಹಣಕಾಸಿನ ಒಂದು ನೆರವು ಬೇಕಾಗುತ್ತೆ, ಹೇಗೆ ಮಾಡ್ಕೊಳ್ಳಿಕ್ಕೆ ಯೋಜನೆ ಇದೆ ನಿಮ್ಮಲ್ಲಿ? ಅದೇ ಸರ್, ಇವಾಗ ನೆಕ್ಸ್ಟ್ ಇನ್ನೊಂದು 150 ಮೆಂಬರ್ಸ್ ಆದ್ರೆ ನಮ್ಗೆ ಇಕ್ವಿಟಿ ಗ್ರಾಂಟ್ ಬರುತ್ತೆ ಇನ್ನೊಂದು 5 ಲಕ್ಷ. ಅದರಿಂದ ಒಂದೊಂದಾಗಿ ಪ್ರಾಫಿಟ್ ಮಾಡ್ಕೋತಾ ಮಾಡ್ಕೋತಾ ಒಂದೇ ಫಸ್ಟ್ ಈಗ ದಾಲ್ ಮಿಲ್ ಮತ್ತೆ ಡಿ ಸ್ಟೋನರ್ ಬಹಳ ಅವಶ್ಯಕತೆ ಇದೆ. ಸೊ ಫಸ್ಟ್ ಅದನ್ನ ತಗೋತೀವಿ. ಅದು ಅರೌಂಡ್ ಏನಿಲ್ಲ ಅಂದ್ರೆ ಒಂದು 5-6 ಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರು. ನಾವು ಆಲ್ರೆಡಿ ಸಿಂಧನೂರು ವಿಸಿಟ್ ಮಾಡಿ ಬಂದಿದ್ವಿ, ಅವ್ರಿಗೆ ಕೇಳಿದ್ವಿ ಯಾವ ತರ ಎಲ್ಲಿಂದ ತರಿಸಿದ್ರ ಎಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಎಲ್ಲಾನು ತಿಳ್ಕೊಂಡಿದೀವಿ. ಒಂದು 5-6 ಲ್ಯಾಕ್ಸ್ ಆಗುತ್ತೆ, ಓಕೆ ಮ್ಯಾನೇಜಬಲ್ ಮಾಡ್ಬೋದು ಅಂತ ಅನ್ಕೊಂಡು ಇನ್ನೊಂದು ಇಕ್ವಿಟಿ ಗ್ರಾಂಟ್ ತಗೊಂಡ್ಮೇಲೆ ತರಿಸುವಂತ ಯೋಜನೆ ಹಾಕೊಂಡಿದ್ವಿ. ಒಳ್ಳೇದು. ಶಿವಲೀಲಾ ಅವರೇ, ಕೊನೆಯದಾಗಿ ಏನು ಹೇಳ್ತಾರೆ, ನಿಮಗೆ ಆತ್ಮವಿಶ್ವಾಸ ಇದೆಯಾ? ನೀವು ಸಿ ಇ ಓ ಆಗಿದ್ರಿ, ಜೊತೆಗೆ ನಿಮ್ಮ ಒಂದು ಕೃಷಿಕ ರೈತ ಉತ್ಪಾದಕ ಕಂಪನಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ರೈತರ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ನಿಲ್ಲತ್ತೆ, ರೈತರಿಗೆ ಏನು ಬೇಕು ಬೇಡಗಳನ್ನು ಪೂರೈಕೆ ಮಾಡಲಿಕ್ಕೆ ಸಿದ್ಧವಾಗತ್ತಂತೇಳಿ ಇದು ಇದೆಯಾ? ಸರ್, ಖಂಡಿತ ಇದೆ. ಎಲ್ಲ ಫಾರ್ಮರ್ಸ್ ಇನ್ಕಮ್ ಡಬ್ಲಿಂಗ್ ಮಾಡೋದೇ ಇದು ಮೇನ್ ಉದ್ದೇಶ ಆಗಿರೋದ್ರಿಂದ ಇನ್ನೂ ಒಂದು 2 ಇಯರ್ಸ್ ಅಲ್ಲಿ ಇದು ಸಸ್ಟೈನಬಲ್ ಆಗಿ ನಿಲ್ಲುತ್ತೆ ಅನ್ನೋದು ಒಂದು ನನಗೆ ಖಂಡಿತವಾಗಿಯೂ ನಂಬಿಕೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು. ರೈತ ಬಾಂಧವರು ಕೇಳಿದ್ರಲ್ಲಿ, ಇದುವರೆಗೂ ಕೃಷಿಕ ರೈತ ಉತ್ಪಾದಕ ಕಂಪನಿ ಯಾವ ರೀತಿ ಪ್ರಾರಂಭ ಆಯಿತು, ಏನೇನು ಕಾರ್ಯಚಟುವಟಿಕೆಯನ್ನು ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ಸಂಸ್ಥೆಯ ಸಿಇಒ ಆದಂಥ ಶಿವಲೀಲಾ ಅವರು ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರೈತ ಉತ್ಪಾದಕ ಕಂಪನಿಗಳು ಆಗಿ ಹೆಚ್ಚೆಚ್ಚಾಗಿ ಬೆಳೆದು ರೈತರ ಸೇವೆ ಇರ್ಬೋದು, ರೈತರಿಗೆ ಒಂದು ಆರ್ಥಿಕ ಅಭಿವೃದ್ಧಿಗೆ ಅವರ ಒಂದು ಏನು ಇನ್ಕಮ್ ಅನ್ನು ಆದಾಯ ದ್ವಿಗುಣಗೊಳಿಸಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದೆ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಲಿಂಗಸೂಗೂರು ತಾಲೂಕು ನಾಗಲಾಪುರ ಗ್ರಾಮದ ಕೃಷಿಕ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಈ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಲೀಲಾ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ವಾಣಿಜ್ಯ ಪ್ರಕಟಣೆ ನಂತರ ಇದೀಗ ಕೇಳೋಣ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಘಟಕದ ಉದ್ಯಮಿಗಳ ಔಪಚಾರೀಕರಣ ಯೋಜನೆ ಕುರಿತು ಕೆಪೆಕ್ಸ್ ಸಂಸ್ಥೆಯ ಆಹಾರ ಸಂಸ್ಕರಣೆ ವಿಭಾಗದ ವ್ಯವಸ್ಥಾಪಕರಾದ ಚೈತ್ರಾ ಬಿ ಅವರೊಂದಿಗೆ ಸಂದರ್ಶನವನ್ನು. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮುಖ್ಯವಾಗಿ ಗ್ರಾಮೀಣ ಮಟ್ಟದ ಒಂದು ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ, ಒಂದು ರೈತರ ಒಂದು ಆತ್ಮವಿಶ್ವಾಸವನ್ನು ನೋಡಲಿಕ್ಕೆ ವಿವಿಧ ರೀತಿಯ ಯೋಜನೆಗಳನ್ನು ತರ್ತಾ ಇದೆ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ನಮಗೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಗಳು ಕೂಡ ಇತ್ತೀಚೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಇದನ್ನು ನೋಡಿಕೊಂಡು ಹೋಗಲಿಕ್ಕೆ ನಮ್ಮ ನೋಡೆಲ್ ರಾಜ್ಯದ ಸಂಸ್ಥೆ ಕೆಪೆಕ್ ಎಂಬಂತಹ ಒಂದು ಸಂಸ್ಥೆ ಈ ಯೋಜನೆಯನ್ನು ಅನುಷ್ಠಾನವಾಗಿ ಪರಿಣಾಮಕಾರಿಯಾಗಿ ನೋಡ್ತಾ ಇದೆ. ಇದರ ಕಾರ್ಯ ಉದ್ದೇಶ ಏನು, ಕಿರುಧಾನ್ಯಗಳನ್ನು ಹಾಗೆಯೇ ನಮ್ಮ ಸಂಸ್ಕರಣೆ ಉದ್ಯಮಗಳಿಗೆ ಯಾವ ರೀತಿಯಾಗಿ ಈ ಕೆಪೆಕ್ ಸಂಸ್ಥೆ ಹಾಗೆಯೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡುವುದಾಗಿರಬಹುದು, ಸಹಾಯ ಸೌಲಭ್ಯಗಳನ್ನು ಒದಗಿಸುವಂಥದ್ದಾಗಿರಬಹುದು, ಹೇಗೆ ಕಾರ್ಯಗತವನ್ನು ಮಾಡ್ತಿದೆ, ಇದರ ಒಂದು ಯೋಜನೆಗಳು ಹೇಗೆ ಅನುಷ್ಠಾನ ಆಗ್ತಿದೆ ಎಂಬಂಥ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದರ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಕೆಪೆಕ್ ಸಂಸ್ಥೆಯ ಫುಡ್ ತಂತ್ರಜ್ಞಾನ ವಿಭಾಗದ ವ್ಯವಸ್ಥಾಪಕರಾದಂತಹ ಚೈತ್ರಾ ಬಿ ಅವರು ನಮ್ಮ ಕೆಲವರಿಗೆ ಮಾಹಿತಿಯನ್ನು ಒದಗಿಸ್ತಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಹೇಳಿ ಮೇಡಮ್ ಅವರೇ. ನಮಸ್ಕಾರ. ಕಿರು ಆಹಾರ ಉದ್ದಿಮೆದಾರರು ಯಾರೆಲ್ಲ ಇದ್ದಾರೆ, ಕಿರು ಆಹಾರ ಉದ್ದಿಮೆದಾರರಂದ್ರೆ ಯಾರು ಬರ್ತಾರೆ ಅಪ್ಪ ಅಂದ್ರೆ, ಅವರದು ವಾರ್ಷಿಕ ಆದಾಯ 5 ಕೋಟಿಗಿಂತ ಕಡಿಮೆ ಇರಬೇಕು, ಮತ್ತೆ ವಾರ್ಷಿಕವಾಗಿ ಹೂಡಿಕೆ ಏನಿದೆ ಅದು 1 ಕೋಟಿಗಿಂತ ಕಡಿಮೆ ಇರಬೇಕು. ಅವ್ರನ್ನ ನಾವು ಸೂಕ್ಷ್ಮ ಆಹಾರ ಉದ್ದಿಮೆಗಳು ಅಂತ ಕರಿತೀವಿ. ಈ ಕಿರು ಆಹಾರ ಉದ್ದಿಮೆದಾರರಿಗೆ PMFME ಯೋಜನೆ ನಾವು ಏನ್ ಹೇಳ್ತೀವಿ, ಇದರ ಮುಖಾಂತರ ಅವರು ಫಲಾನುಭವಿ ಆಗ್ಬೋದು. ಕಿರು ಆಹಾರ ಉದ್ದಿಮೆದಾರರಿಗೆ ಮಾತ್ರ ಈ ಯೋಜನೆ ಇರೋದು. ಇದ್ರ ಮೇನ್ ಉದ್ದೇಶ ಗುರಿ ಏನಪ್ಪ ಅಂತ ಅಂದ್ರೆ, ಆಲ್ರೆಡಿ ಫುಡ್ ಪ್ರಾಡಕ್ಟ್ ಮಾಡ್ತಾ ಇರೋರು, ರೈತ ಉತ್ಪಾದಕ ಸಂಸ್ಥೆಗಳು FPO ಮತ್ತು ಕೋಆಪರೇಟಿವ್ ಸಂಸ್ಥೆಗಳು, ಇವ್ರಿಗೆ ಬೆಂಬಲ ಕೊಡೋದು. FPO SHG ಮತ್ತು ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಈ ತರ ಪ್ರಾಡಕ್ಟ್ಸ್ ಎಲ್ಲ ಮಾಡೋರಿಗೆ, ಫುಡ್ ಪ್ರಾಡಕ್ಟ್ಸ್ ಯಾರೆಲ್ಲ ಮಾಡ್ತಾರೆ ಅವ್ರಿಗೆ ನಮ್ಮ ಸ್ಕೀಮ್ ಇಂದ ಬೆನಿಫಿಟ್ ಇದೆ. ಫುಡ್ ಪ್ರಾಡಕ್ಟ್ಸ್ ಪ್ರೊಸೆಸಿಂಗ್ ಮಾಡೋರ್ಗಾಗ್ಲಿ ಆರ್ಥಿಕ ಮತ್ತು ತಾಂತ್ರಿಕವಾಗಿ ಬೆಂಬಲ ಕೊಡೋದಕ್ಕೆ ಈ ಸ್ಕೀಮ್ ಇಂದ ಯೋಜನೆನ ಪಡ್ಕೋಬಹುದು. ಇದರಲ್ಲಿ 5 ಕಾಂಪೋನೆಂಟ್ ಇದೆ. ಇದರಲ್ಲಿ ಮೊದಲನೇ ಕಾಂಪೋನೆಂಟ್ ಬಂದು ಕಿರು ಆಹಾರ ಸಂಸ್ಕರಣೆ ಉದ್ದಿಮೆದಾರರಿಗೆ, ಅಂದ್ರೆ ಇಂಡಿವಿಜುವಲ್ ಕಾಂಪೋನೆಂಟ್ ಅಂತ ಕರಿತೀವಿ. ಇಂಡಿವಿಜುವಲ್ ಎಂಟರ್ಪ್ರೈಸಸ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡಬಹುದು ಅಥವಾ ಇಂಡಿವಿಜುವಲ್ ಆಗಿ ಒಬ್ಬರೇ ಅಪ್ಲೈ ಮಾಡಬಹುದು. ಇದರಲ್ಲಿ ಅವರು ಯಾವುದೇ ಫುಡ್ ಪ್ರಾಡಕ್ಟ್ ಮಾಡಬಹುದು. ಮುಂಚೆ 1 ಜಿಲ್ಲೆ 1 ಉತ್ಪನ್ನ ಅಂತ ಇತ್ತು, ಅದರಲ್ಲಿ ಆ ಜಿಲ್ಲೆಗಳಿಗೆ ಫುಡ್ ಪ್ರಾಡಕ್ಟ್ನ ಐಡೆಂಟಿಫೈ ಮಾಡಿದ್ರು. ಎಕ್ಸಾಂಪಲ್ ಬೆಂಗಳೂರಿಗೆ ಅರ್ಬನ್ಗೆ ಬೇಕರಿ, ಬೆಂಗಳೂರು ರೂರಲ್ ಪೌಲ್ಟ್ರಿ, ಹಾಗೆ ರಾಮನಗರ, ಹಾಸನ್, ತುಮಕೂರಿಗೆ ಕೊಕೊನಟ್. ಒಂದೊಂದು ಜಿಲ್ಲೆಗೂ ಒಂದೊಂದು ಆಹಾರ ಪದಾರ್ಥನ ಐಡೆಂಟಿಫೈ ಮಾಡಿದ್ರು. ಈಗ ಅದನ್ನ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಯಾವ ಜಿಲ್ಲೆನಲ್ಲಿ ಹೊಸದಾಗಿ ಶುರು ಮಾಡಬೇಕು ಆಹಾರ ಪದಾರ್ಥ ಅಂತ ಇದ್ದವರು ಯಾವ ಪ್ರಾಡಕ್ಟ್ ಆದರೂ ಮಾಡಬಹುದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಈ ಪ್ರಾಡಕ್ಟೇ ಮಾಡಬೇಕು ಆ ಥರ ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಈಗ ರಾಯಚೂರಿನಲ್ಲಿರೋರು ಮಿಲ್ಲೆಟ್ಸ್ ಮೇಲೆ ಕೂಡ ಫುಡ್ ಪ್ರಾಡಕ್ಟ್ನ ಮಾಡೋಂಥ ಯೂನಿಟ್ನ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಏನಂತಂದರೆ, ಫುಡ್ ಪ್ರಾಡಕ್ಟ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಮಿಷಿನರೀಸ್ ಆಗಲಿ, ಅವ್ರಿಗೆ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ಗೆ ಬೇಕಾದಂಥ ಕಾಸ್ಟಲ್ಲಿ 35% ಸೆಂಟ್ರಲಿಂದ ಸಬ್ಸಿಡಿಯಾಗಿ ಬರುತ್ತೆ, 15% ಸ್ಟೇಟಿಂದ ಸಿಗುತ್ತೆ, ಟೋಟಲ್ 50% ಸಹಾಯಧನವಾಗಿ ಕೊಡ್ತಾರೆ. ಅಂದರೆ 10 ಲಕ್ಷದ ಯೋಜನೆಯನ್ನು ಅವ್ರು ಮಾಡಬೇಕು, ಪ್ರಾಜೆಕ್ಟ್ ಮಾಡಬೇಕಂತ ಇದ್ದರೆ ಅದರಲ್ಲಿ ಫಲಾನುಭವಿಗಳು 10% ಅಂದರೆ 1 ಲಕ್ಷ ಕೊಡಬೇಕು, 5 ಲಕ್ಷ ಅವ್ರಿಗೆ ಸಬ್ಸಿಡಿಯಾಗಿ ಬರುತ್ತೆ, ಇನ್ನು ಉಳಿದ 4 ಲಕ್ಷ ಅವ್ರಿಗೆ ಬ್ಯಾಂಕ್ ಲೋನ್ ಆಗಿ ಬರಬೇಕು. ಬ್ಯಾಂಕ್ ಲೋನ್ ಆದರೆ ಮಾತ್ರ ಅವ್ರಿಗೆ ಸಹಾಯಧನ ಸಿಗೋದು. ಬ್ಯಾಕ್ ಎಂಡ್ ಸಬ್ಸಿಡಿ ಆಗಿರೋದ್ರಿಂದ 3 ವರ್ಷಗಳವರೆಗೂ ಸಬ್ಸಿಡಿ ಅಮೌಂಟ್ನ ಮಿರರ್ ಅಕೌಂಟಲ್ಲಿ ಇಟ್ಟಿರ್ತಾರೆ. ಇದು ಬಂದು ಇಂಡಿವಿಜುವಲ್ ಕಾಂಪೋನೆಂಟ್ಗೆ ಕೊಡುವಂಥ ಆರ್ಥಿಕ ಬೆಂಬಲಗಳು. ತಾಂತ್ರಿಕ ಬೆಂಬಲ ಏನು ಸಿಗುತ್ತೆ ಅಂದರೆ, ನಮ್ಮ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇರ್ತಾರೆ ಅವ್ರಿಗೆ ತಾಂತ್ರಿಕವಾಗಿ CFTRA ಇದೆ, ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಅಂತ, CFTRAಯಿಂದ ಮತ್ತು KVK ಮತ್ತು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಸ್, RCT, ರೂಟ್ ಸಿಟಿಗಳಿದೆ, ಇದ್ರ ಮುಖಾಂತರ ಟ್ರೈನಿಂಗ್ ಕೂಡ ಕೊಡಿಸ್ತಾರೆ. 5 ದಿನದ ಫಲಾನುಭವಿಗಳಿಗೆ ತರಬೇತಿಯನ್ನು, ತಾಂತ್ರಿಕ ತರಬೇತಿ, ಯಾವ ರೀತಿ ಪ್ರಾಡಕ್ಟ್ಸ್ನ ಮಾಡಬೇಕು, ಪ್ರೊಸೆಸಿಂಗ್ ಏನು ಮಾಡಬೇಕು, ಮತ್ತು ಪ್ಯಾಕೇಜಿಂಗ್ ಎಲ್ಲ ಹೇಗೆ ಮಾಡೋದು, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಇದ್ರ ಬಗ್ಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಇದು ಬಂದು ಇಂಡಿವಿಜುವಲ್ ಕಾಂಪೋನೆಂಟಲ್ಲಿ ಸಿಗುವಂಥ ಬೆಂಬಲಗಳು. ಎರಡನೇದು ಬಂದು ಗುಂಪು. ಗುಂಪುಗಳಿಗೆಲ್ಲಿ ಯಾವುದೆಲ್ಲ ಬರ್ತಾರೆ ಅಂದರೆ, ರೈತ ಉತ್ಪಾದಕರ ಸಂಸ್ಥೆ ಆಗಿರ್ಬೋದು, ಮತ್ತು ಸ್ವಸಹಾಯ ಸಂಘಗಳು, ಸಹಕಾರಿ ಸಂಘಗಳು ಈ ಥರದ್ದು, ಮತ್ತು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರಿತೀವಿ, ಅವರೆಲ್ಲರೂ ಕೂಡ ಗುಂಪಿನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲೂ ಕೂಡ 50% ಸಬ್ಸಿಡಿ ಇರುತ್ತೆ. ಇದರಲ್ಲಿ ನಮಗೆ ಗುಂಪಿನ ಅಪ್ಲಿಕೇಶನ್ ಆಗಿ ತಗೋತೀವಿ. ಪ್ರೈಮರಿ ಪ್ರೊಸೆಸಿಂಗ್ ಅಂದರೆ ಪ್ರಾಥಮಿಕ ಸಂಸ್ಕರಣೆ ಅಂತ ಕರಿತೀವಿ, ಅಂದರೆ ಕ್ಲೀನಿಂಗ್, ಗ್ರೇಡಿಂಗ್, ಸಾರ್ಟಿಂಗ್ ಈ ಥರದ್ದೆಲ್ಲ ಮಾಡೋದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನಮಗೆ PMFME. ಮೂರನೇ ಕಾಂಪೋನೆಂಟ್ ಬಂದು ಪ್ರಾಥಮಿಕ ಬಂಡವಾಳ ಅಂದರೆ ಸೀಡ್ ಕ್ಯಾಪಿಟಲ್. ಈ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಫುಡ್ ಪ್ರಾಡಕ್ಟಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೋ ಅವ್ರಿಗೆ ಸಣ್ಣ ಪುಟ್ಟ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದ್ರ ಸಲುವಾಗಿ 40,000 ಸೀಡ್ ಕ್ಯಾಪಿಟಲ್ ಅಮೌಂಟನ್ನು ಲೋನ್ ಆಗಿ ಕೊಡ್ತಾರೆ SHG ಮುಖಾಂತರ. ಹಾಗೆ ಒಂದು ಗುಂಪಿಗೆ 4 ಲಕ್ಷದವರೆಗೂ ಪ್ರಾಥಮಿಕ ಬಂಡವಾಳವಾಗಿ ಸಿಗುತ್ತೆ. ಇದು ಬಂದು ಸೀಡ್ ಕ್ಯಾಪಿಟಲ್ ಅಂತ ಮೂರನೇ ಕಾಂಪೋನೆಂಟ್ ಇದೆ. ನೆಕ್ಸ್ಟ್ 4ನೇ ಕಾಂಪೋನೆಂಟು ಸಾಮಾನ್ಯ ಮೂಲಭೂತ ಸೌಕರ್ಯ ಅಂದರೆ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅಂತ ಕರಿತೀವಿ. ಇದರಲ್ಲಿ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂದರೆ, FPOಗಳು ಅಂದರೆ ರೈತ ಉತ್ಪಾದಕರ ಸಂಸ್ಥೆ, ಸ್ವಸಹಾಯ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಸಹಕಾರಿ ಸಂಸ್ಥೆಗಳು ಇವರೆಲ್ಲ ಎಲಿಜಿಬಲ್ ಇರ್ತಾರೆ. ಇದರಲ್ಲಿ 35% ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಪ್ರೊಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ನೀವು ಡೆವಲಪ್ ಮಾಡಬೇಕಂತ ಇದ್ರೆ, ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಅಥವಾ ಪ್ರೊಸೆಸಿಂಗ್ ಯೂನಿಟ್ನ ನೀವು ಎಸ್ಟಾಬ್ಲಿಷ್ ಮಾಡಿ ಪಬ್ಲಿಕ್ಗೆ ಅದನ್ನ ರೆಂಟಲ್ಲಾಗಿ ಯೂಸ್ ಮಾಡ್ಕೋಬಹುದು, ಆ ಥರದ ಯೋಜನೆಯನ್ನು ಮಾಡಿಕೊಡ್ಬೇಕು ಅಂತ ಇದ್ರೆ ಸಾಮಾನ್ಯ ಮೂಲಭೂತ ಸೌಕರ್ಯದಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಮಹತ್ವದ ಕಾಂಪೋನೆಂಟ್ ಅಂದರೆ 5ನೇ ಕಾಂಪೋನೆಂಟು ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ನಿಮಗೆ 50% ಅನುದಾನ ಸಿಗುತ್ತೆ. ಇದು ಯಾವ ರೀತಿ ಅಂದರೆ ಯಾರೆಲ್ಲ ನಮ್ಮ ಇಂಡಿವಿಜುವಲ್ ಕಾಂಪೊನೆಂಟಲ್ಲಿ ಲೋನ್ ತೊಗೊಂಡಿರ್ತಾರೆ ಅಥವಾ ಎಫ್ ಪಿ ಒದಾಗಿರ್ಬೋದು ಎಸ್ ಎಚ್ ಜಿ ಮಹಿಳೆಯರಾಗಿರ್ಬೋದು ಆ ಎಲ್ಲ ಪ್ರಾಡಕ್ಟ್ಸ್ನ ನೀವು ಕಾಮನ್ ಬ್ರ್ಯಾಂಡ್ ಮಾಡಿ ಮಾರ್ಕೆಟಿಂಗ್ ಮಾಡಿಕೊಡ್ತೀರಾ ಅಂತ ಇದ್ರೆ ಆ ಥರದ ಯೋಜನೆಗಳಿಗೆ ಗೌರ್ಮೆಂಟಿಂದ ಪಿ ಎಂ ಎಫ್ ಎಂ ಯೋಜನೆಯಡಿಯಲ್ಲಿ 50% ಸಬ್ಸಿಡಿ ಸಿಗುತ್ತೆ. ಇದರಲ್ಲಿ ಪ್ಯಾಕೇಜಿಂಗ್ ಡಿಸೈನ್ ಮಾಡೋದಕ್ಕಾಗಿರ್ಬೋದು ಅಥವಾ ಅವರು ಸ್ಟೋರೇಜ್ ಯೂನಿಟ್ ಆಗಿರ್ಬೋದು ವೆಹಿಕಲ್ ಲಾಜಿಸ್ಟಿಕ್ ಇದಕ್ಕೆಲ್ಲ ಸಪೋರ್ಟ್ನ ತಗೋಬೋದು. ಅರ್ಜಿ ಸಲ್ಲಿಸಬೇಕಂತ ಇದ್ರೆ ಇದರಲ್ಲಿ ಪಿ ಎಂ ಎಫ್ ಎಂಇ ವೆಬ್ಸೈಟ್ ಇದೆ, ಕಂಪ್ಲೀಟ್ ಆನ್ಲೈನಲ್ಲಿ ವರ್ಕ್ ಆಗುತ್ತೆ. ಇದು ಪಿ ಎಂ ಎಫ್ ಎಂಇ ಅಂತ ನೀವು ಗೂಗಲಲ್ಲಿ ಚೆಕ್ ಮಾಡಿದರೆ ನಿಮಗೆ ಪೋರ್ಟಲ್ ಸಿಗುತ್ತೆ, ಅದರಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಅಪ್ಲಿಕೇಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿ ಯಾವುದಿದೆ ಅಂದರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತ ಇರ್ತಾರೆ, ಎಲ್ಲ ಜಿಲ್ಲೆನಲ್ಲೂ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ನಾವು ಅವರಿಗೆ ತರಬೇತಿ ಕೊಟ್ಟು ಇದಕ್ಕೆ ಸೆಲೆಕ್ಟ್ ಮಾಡಿರ್ತೀವಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ. ಅವರು ಅಪ್ಲಿಕೆಂಟ್ಸ್ಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡ್ತಾರೆ. ಅಪ್ಲಿಕೇಶನ್ಸ್ ಡಿ ಪಿ ಆರ್ ಪ್ರಿಪ್ರೇಷನ್ ಆಗಿರ್ಬೋದು, ಅದನ್ನು ಬ್ಯಾಂಕಲ್ಲಿ ಅಪ್ಲಿಕೆಂಟ್ಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡೋದಕ್ಕೆ ಅವರು ಸಹಾಯ ಮಾಡ್ತಾರೆ. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಪೋರ್ಟಲಲ್ಲಿ ಸಿಗುತ್ತೆ ಪಿ ಎಂ ಎಫ್ ಎಂ ಇ ವೆಬ್ಸೈಟ್ನಲ್ಲಿ. ಮತ್ತೆ ಡಿ ಎಲ್ ಸಿ ಜಿಲ್ಲಾ ನೋಡಲ್ ಏಜೆನ್ಸಿ ಇರುತ್ತೆ, ಅದರಲ್ಲಿ ಜಿಲ್ಲಾಧಿಕಾರಿಗಳು ಮೇನ್ ಚೇರ್ಪರ್ಸನ್ ಆಗಿರ್ತಾರೆ. ಇದರಲ್ಲಿ ನಂತರ ಅಪ್ಲಿಕೇಶನ್ ಬ್ಯಾಂಕ್ಗೆ ಹೋಗುತ್ತೆ, ಕಂಪ್ಲೀಟ್ ಆನ್ಲೈನ್ ಪ್ರೋಸೆಸ್ ಅಲ್ಲೇ ಇದು ನಡೆಯೋದ್ರಿಂದ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ, ಕಂಪ್ಲೀಟ್ ಎಲ್ಲ ಆನ್ಲೈನ್ ಅಲ್ಲೇ ಇರುತ್ತೆ ಅಪ್ಲಿಕೇಶನ್ಸ್. ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಅಂದ್ರೆ ಯಾವುದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಬೇಕಾಗಿಲ್ಲ, 18 ವರ್ಷ ವಯಸ್ಸಾಗಿದ್ರೆ ಸಾಕು. ಪ್ರೈವೇಟ್ ಲಿಮಿಟೆಡ್ ಅವರು ಕೂಡ ಇದರಲ್ಲಿ ಅಪ್ಲೈ ಮಾಡಬಹುದು. ಅವರಿಗೆ ಯಾವುದೇ ರೀತಿ ಕನಿಷ್ಠ ವಿದ್ಯಾರ್ಹತೆ ಅದೆಲ್ಲ ಏನು ಬೇಕಾಗಿಲ್ಲ. ಬ್ಯಾಂಕ್ ಅಲ್ಲಿ ರಿಲೇಟೆಡ್ ಏನೆಲ್ಲ ಡಾಕ್ಯುಮೆಂಟ್ಸ್ ಅದೆಲ್ಲ ಪ್ರಾಪರ್ ಆಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಅವರು ಬ್ಯಾಂಕ್ಗೆ ಅಪ್ಲಿಕೇಶನ್ ಹೋದ ನಂತರ. ಇದು ಕಂಪ್ಲೀಟ್ ಪಿ ಎಂ ಎಫ್ ಎಂಇ ಯೋಜನೆಯ ಒಂದು ಕಾಂಪೋನೆಂಟ್ಸ್ ಆಗಿದೆ. ಕೇಳಿದ್ರಲ್ಲ ಕೇಳುವರೆ, ಇದುವರೆಗೂ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಘಟಕದ ಉದ್ಯಮಿಗಳ ಔಪಚಾರೀಕರಣ ಯೋಜನೆ ಕುರಿತು ಸಾರ್ವಜನಿಕರು ಇದರ ಲಾಭವನ್ನು ಪಡ್ಕೋಬಹುದು. ಯಾಕಂತಂದ್ರೆ ಇತ್ತೀಚೆಗೆ ಕಿರುಧಾನ್ಯಗಳಿಗೆ ಸಾಕಷ್ಟು ಮಹತ್ವ ಬರ್ತಾ ಇದೆ, ಉಪಯೋಗ ಮಾಡೋದ್ರಿಂದ ಆರೋಗ್ಯದಲ್ಲಿ, ಹಾಗೆಯೇ ರೈತರು ಬೆಳೆಯುವಂಥವರಿಗೆ ನಮ್ಮ ಪೂರ್ವಜರಿಕರು ಏನು ಈ ಕಿರುಧಾನ್ಯಗಳನ್ನು ಬೆಳೀತಾ ಇದ್ರು ಅದುಗಳನ್ನು ಸಂಸ್ಕರಣೆ ಮಾಡಿ ಒಂದು ಮಾರುಕಟ್ಟೆ ವ್ಯವಸ್ಥೆಯವರೆಗೂ ಕೂಡ ವರ್ಗಾವಣೆ ಮಾಡಲಿಕ್ಕೆ ಇಲಾಖೆ ಹಾಗೆಯೇ ಇತರ ಸಂಘ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾವೆ. ಸಾಕಷ್ಟು ಪ್ರಚಾರವೂ ಕೂಡ ಯೂನಿವರ್ಸಿಟಿಯಿಂದ ದೊರೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕ ಉದ್ಯಮಿದಾರರು ರೈತ ಬಾಂಧವರು ಮುಂದೆ ಬರಬೇಕು, ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಭೇಟಿ ಕೊಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳೋಣ. ಒಳ್ಳೆಯದು ಮೇಡಮ್ ಅವರೇ, ಸಾಕಷ್ಟು ವಿಸ್ತೃತವಾದಂತಹ ಒಂದು ಮಾಹಿತಿಯನ್ನು ಒಡ್ಕೊಟ್ರಿ. ಕಚೇರಿಯ ಸಂಪರ್ಕ ಯಾರನ್ನ ಸಂಪರ್ಕ ಮಾಡಬೇಕು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ವಿಚಾರವಾಗಿ? ನನ್ನ ಹೆಸರು ಚೈತ್ರ, ನಂಬರ್ 9844686648. ಮತ್ತೆ ವಿಘ್ನೇಶ್ ಅಂತ ಇದ್ದಾರೆ, ಅವ್ರ ನಂಬರ್ 9731201215. ರಾಯಚೂರಿನಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ, ಅವ್ರ ಹೆಸರು ಅಸದುಲ್ಲಾ ಅಂತಿದ್ದಾರೆ, ಅವರು 9845157589 ಇವ್ರನ್ನ ಸಂಪರ್ಕ ಮಾಡಬಹುದು. ಆ ಜಿಲ್ಲೆಯ ಕೃಷಿ ಇಲಾಖೆನಲ್ಲಿ ಹೋಗಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಥವಾ ಪಿ ಎಂ ಎಫ್ ಎಂ ಇ ಅಂತ ನೀವು ಕೇಳಿದ್ರೆ ಅಲ್ಲಿ ಕೂಡ ನೋಡಲ್ ಆಫೀಸರ್ಸ್ ಇರ್ತಾರೆ, ಆ ಎಡಿಎ ಅವರೆಲ್ಲ ಜೆಡಿಎ ಆಫೀಸ್ ಅಲ್ಲಿ ನೀವು ವಿಚಾರಗಳನ್ನ ತಿಳ್ಕೊಬಹುದು. ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಘಟಕದ ಉದ್ಯಮಿಗಳ ಔಪಚಾರೀಕರಣ ಯೋಜನೆ ಕುರಿತು ಕೆಪೆಕ್ ಸಂಸ್ಥೆಯ ಆಹಾರ ಸಂಸ್ಕರಣೆ ವಿಭಾಗದ ವ್ಯವಸ್ಥಾಪಕರಾದ ಚೈತ್ರ ಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರಬಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಯಲ್ಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ವಾಣಿಜ್ಯ ಪ್ರಕಟಣೆಯ ನಂತರ ಇದೀಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಭತ್ತ ಹಳೆ ಸೋನಾ ಮಸೂರಿ 2857 ರೂಪಾಯಿಗಳಿಂದ 2861 ರೂಪಾಯಿಗಳು. ಗೋಧಿ 2400 ರೂಪಾಯಿಗಳಿಂದ 2400 ರೂಪಾಯಿಗಳು. ಇವಿಷ್ಟು ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ ಹೈಬ್ರಿಡ್ 44 8100 ರೂಪಾಯಿಗಳಿಂದ 10300 ರೂಪಾಯಿಗಳು. ಹೆಸರುಕಾಳು ಜವಾರಿ 6,289 ರೂಪಾಯಿಗಳಿಂದ 6,289 ರೂಪಾಯಿಗಳು. ಶೇಂಗಾ ಗುಂಗ್ರಿ 3,729 ರೂಪಾಯಿಗಳಿಂದ 6,238 ರೂಪಾಯಿಗಳು. ಈರುಳ್ಳಿ 560 ರೂಪಾಯಿಗಳಿಂದ 1,120 ರೂಪಾಯಿಗಳು. ಭತ್ತ ಸೋನಾಮಸೂರಿ 1,985 ರೂಪಾಯಿಗಳಿಂದ 2,275 ರೂಪಾಯಿಗಳು. ಸೂರ್ಯಕಾಂತಿ 5,122 ರೂಪಾಯಿಗಳಿಂದ 6,325 ರೂಪಾಯಿಗಳು. ಕೆಂಪು ತೊಗರಿ 4,800 ರೂಪಾಯಿಗಳಿಂದ 7,080 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಇನ್ನು ಲಿಂಗಸೂಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಬಿಳಿ ಎಳ್ಳು 12,340 ರೂಪಾಯಿಗಳು, ಗರಿಷ್ಠ 12,340 ರೂಪಾಯಿಗಳು. ಸೂರ್ಯಕಾಂತಿ 6,010 ರೂಪಾಯಿಗಳಿಂದ 6,400 ರೂಪಾಯಿಗಳು. ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಭತ್ತ ಹಳೆ ಸೋನಾಮಸೂರಿ 2,400 ರೂಪಾಯಿಗಳಿಂದ 2,700 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಪೇಟೆ ಧಾರಣೆಯಲ್ಲಿ ಮಾನ್ವಿ, ರಾಯಚೂರು, ಲಿಂಗಸೂಗೂರು ಮತ್ತು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಇದೀಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಿಗೆ ಕುಂಠಿತವಾಗಿರುವುದು ಕಂಡು ಬಂದಿದ್ದು, ಹತೋಟಿಗಾಗಿ ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡುವುದು ಸೂಕ್ತ. ಇನ್ನು ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಿಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10ರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ಯುನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 10ರಂತೆ ಹಳದಿ ಬಣ್ಣದ ಪಂಜಿನ ಬಳೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಶೇಂಗಾ ಬಿತ್ತನೆ ಮಾಡಿದ 40 ದಿನಗಳ ನಂತರ ಎಡೆಗುಂಟಿ ಹಾಯಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ ಸಾಧ್ಯವಾದಷ್ಟು ಒಂದು ಸಲ ಕೈಕಳೆಯನ್ನು ಮಾಡಬೇಕು. ಶೇಂಗಾ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ನಷ್ಟು ಮೇಲ್ಭಾಗದ ಕುಡಿ ಚೂಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲುಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರಿಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋನ್ಫಾಸ್ 25 EC ಅಥವಾ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಕೊಡಬೇಕಾಗ್ತದೆ. ಇನ್ನು ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತಗಳಲ್ಲಿ ಎಕರೆಗೆ 10 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಣದ ಹತೋಟಿಗಾಗಿ 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರೊಪ್ರೋನಿಲ್ 5 SCಯನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 ಕೆಜಿ ಕಾರ್ಬೋಫಿರಾನ್ 3G ಒಂದು ಎಕರೆಗೆ ಎರಚಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗಾಗಿ ಮೈಕೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಕೊಡಬೇಕಾಗ್ತದೆ. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣವನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವನ್ನಾಗಿ ಸಂಗ್ರಹಿಸಿಕೊಂಡರೆ, ಹಸಿರು ಮೇವು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅದನ್ನು ಮೇಯಿಸಿ, ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಗೆ ಇದು ಸಹಕಾರಿ ಆಗ್ತದೆ. ಇನ್ನು ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದೀಗ ಕೇಳೋಣ ಕುಷ್ಟಗಿ ತಾಲೂಕಿನ ತಗ್ಗೆಹಾಳ ಗ್ರಾಮದ ರಾಮಪ್ಪ ಮತ್ತು ಬಸಪ್ಪ ಚೌಡಕಿ ಅವರಿಂದ ಚೌಡಕಿ ಪದಗಳನ್ನು. ಬಾಜ್ಯ ಕೊಟ್ಟ ಕಾಲ ತಾನಿನ್ನ ಮರಿತಾರ ಎಲ್ಲ ಸುಮ್ಮನಿರ್ತಾರ ಹೇಳಿದ ಬಾಜ್ಯ ಕೊಟ್ಟ ಕಾಲ ತಾನಿನ್ನ ಮರಿತಾರ.